ಉತ್ಪನ್ನ ಒಳಗೆ ಲಾಭ ಆಗೈತೆ ಸರ್. ಉಳ್ಳಾಗಡ್ಡಿ ಮತ್ತೆ ಕೊಬ್ಬರಿ ನಿಂಬೆ ಗಿಡ ರೀ ಎಲ್ಲ ಅನುಕೂಲ ಆಗೈತೆ. ಅಂದ್ರೆ ಈಗ ನಾನು ನೋಡ್ತಾ ಇರ್ತೇನೆ ಮತ್ತೆ ಕೇಳ್ತಾ ಇರ್ತೇವೆ ಸಾಕಷ್ಟು, ಯಾಕಂದ್ರೆ ಟೈಮ್ ಟೈಮ್ ಮಳೆ ಆಗಂಗಿಲ್ಲ. ಆಮೇಲೆ ಒಮ್ಮೆ ನೀವು ಎಲ್ಲಾ ಕಷ್ಟಪಟ್ಟು ಬಿತ್ತನೆ ಮಾಡೋದು ಹಿಡ್ಕೊಂಡು ಕಟಾವು ಎಲ್ಲಾ ಚೆನ್ನಾಗಿ ಮಾಡಿ ಏನು ಫಸಲು ಬಹಳ ತುಂಬಾ ಚೆನ್ನಾಗಿ ಬಂದಿರ್ತದ, ಆದ್ರೆ ಒಮ್ಮೊಮ್ಮೆ ದರ ಬರಂಗಿಲ್ಲ. ಆಮೇಲೆ ಈಗ ಬೆಲೆ ಕುಸಿತ ಆಗ್ಬಿಡ್ತದ. ಆಗ ಬೆಲೆ ಕುಸಿತ ಆಯ್ತು ಅಂದ್ರೆ ನಿಮ್ಗೆ ಕಷ್ಟಪಟ್ಟು ಬೆಳೆದ ಇದು ಮಾಡಿರ್ತೀರಿ, ಅವಾಗ ನಿಮ್ಗೆ ಸ್ವಲ್ಪ ಮನಸ್ಸಿಗೆ ನೋವು ಆಗ್ಬೋದು ಅಂತ ನಮಗ ಅನಿಸ್ತದ. ಮತ್ತೆ ನೀವು ಆದ್ರೂ ಕೃಷಿನೇ ನಮ್ಗ, ಕೃಷಿ ಬದುಕೆ ನಮ್ಗ ಒಳ್ಳೆ ಬದುಕು, ಇದೇ ಬಹಳ ನಮ್ಗ ತೃಪ್ತಿ ಅದ ಅಂತೀರಿ, ಮತ್ತೆ ಇದ್ರ ಬಗ್ಗೆ ತಾವೇನ್ ಹೇಳ್ತೀರಿ ಸರ್? ಒಳಗೊಮ್ಮೆ ರೇಟ್ ಹತ್ತಂಗ ಸರ್, ಹತ್ಲಿಕ್ಕೂ ಒಂದ್ ಅದ್ರದ ಅದಕ್ಕ ಆಗಿ ಹೋಗ್ತದ್ರಿ ಸರ್. ಒಂದ್ ವರ್ಷ ಹೋದ್ರು ಮತ್ತೊಂದ್ ವರ್ಷ ಮತ್ತ ಲಾಭ ಅನಿಸ್ತದೆ ಸರ್. ಆದ್ರೂ ಭೂಮಿ ತಾಯಿ ನಮ್ಗ ಮೋಸ ಮಾಡೋದಿಲ್ಲ. ನಾವು ಭೂಮಿ ತಾಯಿ ಮೇಲೆ ವಿಶ್ವಾಸವನ್ನಿಟ್ಟು ಶ್ರದ್ಧಾ ಭಕ್ತಿಯಿಂದ ದುಡಿದ್ರೆ ನಮಗ ಭೂಮಿ ತಾಯಿ ಮೋಸ ಮಾಡೋದಿಲ್ಲ ಅಂತೀರಿ. ಆನಂದ್ ಜಾಧವ್ ಅವರೇ, ತಾವು ಒಂದೊಂದಾಗಿ ನಮ್ಗ ಮಾಹಿತಿಯನ್ನ ಮಾಡ್ತಾ ಹೋಗ್ರಿ. ಮೊದಲು ತಾವು ಉಳ್ಳಾಗಡ್ಡಿಯನ್ನ ಬೆಳಿತೀನಿ ಅಂತ ಹೇಳಿದ್ರಿ ತಮ್ಮ ಸಮಗ್ರ ಕೃಷಿಯಲ್ಲಿ. ಉಳ್ಳಾಗಡ್ಡಿಯನ್ನ ಯಾವ ರೀತಿ ಬೆಳಿತೀರಿ, ಮತ್ತೆ ಇದರಲ್ಲಿ ಏನಾದ್ರೂ ತಳಿಗಳನ್ನ ಆಯ್ಕೆ ಮಾಡ್ಕೊಂಡಿದ್ರು ಹೇಗೋ, ಮತ್ತೆ ಇದನ್ನ ಯಾವ ರೀತಿ ಬಿತ್ತನೆ ಮಾಡ್ತೀರಿ, ಮತ್ತೆ ಬಿತ್ತನೆ ಮಾಡೋಕ್ಕಿಂತ ಮುಂಚೆ ಯಾವ ರೀತಿ ಭೂಮಿಯನ್ನ ಉಳುಮೆ ಮಾಡ್ತೀರಿ ಅದು ಸ್ವಲ್ಪ ತಿಳಿಸ್ಕೊಡ್ತೀರಿ? ನಾವು ಮೊದಲ ಸರ ಉಳ್ಳಿ ಬೀಜ ತಂದ ಮನಿ ಬೀಜ ತಯಾರ ಮಾಡ್ತೇವೆ ಸರ. ಮಾಡಿಂದ 2 ತಿಂಗಳು ಅವನ ಕೈಗಾಳ ಸಣ್ಣ ಮಡಿ ಮಾಡಿ ಒಗಿತೇವೆ ಸರ. ಒಗದಿಂದ 2 ತಿಂಗಳು ಆದ್ಮೇಲೆ ಅದನ್ನ ಮತ್ತ ರೂಟೋವೇಟರ್ ಹೊಡೆದಾಗ ತಿಪ್ಪಿ ಗೊಬ್ಬರ ಹೋಗೋದು, ಸಾಲು ಕೊರೆದು ಮತ್ತ ಆಳು ಹಚ್ಚಿ ಹಚ್ತೇವೆ ಸರ್. ಹಚ್ಚಿಂದ ಅದು 4 ತಿಂಗಳಿಗೆ ಫಸಲು ಬರ್ತದೆ ಸರ್. ಅಂದ್ರೆ ಒಟ್ಟಾರೆ 4 ತಿಂಗಳ ಬೆಳೆ ಅಂದ್ರೆ 120 ದಿವಸದಲ್ಲಿ ಬರುವಂತ ಬೆಳೆ ಇದು. ಈಗ 120 ದಿವಸದಲ್ಲಿ ಬರುವಂತ ಈ ಬೆಳೆಗೆ ಯಾವುದೇ ಕೀಟಗಳ ತೊಂದರೆ ಆಗ್ಲಿ ಅಥವಾ ಯಾವುದೇ ರೋಗಗಳ ತೊಂದರೆ ಆಗ್ಲಿ ಬರ್ತಾವ ಹೆಂಗು? ಬರ್ತದೆ ಸರ್, ರೋಗ ಬರ್ತದೆ ಸರ್. ಮತ್ತ ಮಂಜು ಬಿತ್ತಂದ್ರ ತಾಪ್ಲು ಸುಟ್ಟು ಬಿಡ್ತದ ಸರ್, ಅವಾಗ ಎಣ್ಣೆ ಪ್ರೆಷರ್ ಮಾಡ್ತೀವಿ. ಮತ್ತೆ ಈಗ ಆ ರೀತಿ ಬಂದಾಗ ನೀವು ಏನನ್ನ ಕ್ರಮವನ್ನು ತಗೋತೀರಿ ಅಥವಾ ಅದಕ್ಕೆ ಏನಾದ್ರೂ ಪರಿಹಾರ ಕಂಡ್ಕೋಬೇಕಲ್ಲ, ಮತ್ತೆ ಏನ್ ಮಾಡ್ತೀರಿ ಅದಕ್ಕೆ? ಅದಕ್ಕೆ ಸರ್ ನಾವು ದಿನ ಎಣ್ಣೆ ಹೊಡಿತೇವೆ ಸರ್, ಮತ್ತ ಆಕಳ ಗಂಜಿ ಅದು ಹಿಡಿದು ಬಿಡ್ತೇವೆ ಸರ್. ಈಗ ನೀವು ಆ ರೀತಿ ಮಾಡೋದ್ರಿಂದ ಅಂದ್ರೆ ಯಾವುದೇ ರೋಗ ರುಜಿನ ಬರೋದಿಲ್ಲ ಅಂತೀರಿ? ಹ್ಞೂ ಸರ್, ಬರಂಗಿಲ್ಲ ಸರ್. ಮತ್ತೆ ಇದನ್ನ ನೀವು ಎಷ್ಟು ದಿನಕ್ಕೆ ತೆಗಿತೀರಿ ಅಂತ ಹೇಳಿದ್ರಿ? ಇದನ್ನ 4 ತಿಂಗಳಿಗೆ ಕಟಾವ್ ಬರ್ತದೆ ಸರ್. ಈ 4 ತಿಂಗಳಿಗೆ ಕಟಾವ್ ಬಂದ್ಮೇಲೆ ಒಮ್ಮೊಮ್ಮೆ ನೀವು ಎಲ್ಲಾ ಕಟಾವ್ ಮಾಡಿ ಇಡ್ತೀರಿ, ಕಟಾವ್ ಮಾಡಿರ್ತೀರಿ, ಅವಾಗ ದರ ಇರುವುದಿಲ್ಲ. ಈಗ ದರ ಇರ್ಲಿಲ್ಲ ಅಂದ್ರೆ ಅವಾಗ ಏನು ಇದ್ದ ರೇಟಿಗೆ ಮಾರಾಟ ಮಾಡ್ತಿರೋ ಅಥವಾ ಇಲಾರಿ ಹಾಕಿ ಇಡ್ತಿರೋ? ಇಲಾರಿ ಹಾಕಿ ಇಡ್ತೇವೆ ಸರ್, ಇಲಾರಿ ಹಾಕ್ತೇವೆ. ಮತ್ತ ಅವಾಗ ರೇಟ್ ಬಂದಾಗ ಕೊಡ್ತೇವೆ ಸರ್, 4 ತಿಂಗಳಾದ್ರು 3 ತಿಂಗಳ ತನಕ ಮತ್ತ ಕೂಡಾಕಿಡ್ತೇವೆ ಸರ್. ಈಗ ಅದನ್ನ ಒಮ್ಮೆ ನೀವು ಇಲಾರಿ ಹಾಕಿದ್ರಿ ಅಂತಂದ್ರೆ ಸುಮಾರು ಎಷ್ಟು ತಿಂಗಳವರೆಗೆ ಇಡಬಹುದು ಅದನ್ನ? ಅದನ್ನ 4 ತಿಂಗಳ ತನಕ ಇಡಬಹುದು ಸರ್. 4 ತಿಂಗಳ ಆದ ನಂತರ ಅದೇನು ಕೆಡ್ತದ ಏನಾಗ್ತದ ಅಂತೀರಿ? ಕೆಡ್ತದೆ ಸರ್, 4 ತಿಂಗಳ ಆದ್ರೆ ಕೆಡ್ತದೆ ಸರ್. ಈಗ ನೀವು ಒಮ್ಮೊಮ್ಮೆ ಉಳ್ಳಾಗಡ್ಡಿ ಇಲಾರಿ ಹಾಕಿರ್ತೀರಿ, ನೀವು 3 ತಿಂಗಳ ತನ ಒಮ್ಮೊಮ್ಮೆ ಬೆಲೆ ಏರುದಿಲ್ಲ, ಅವಾಗ ಕಡಿಮೆ ಇದ್ದ ದರದಲ್ಲೇ, ಯಾಕಂದ್ರೆ ನೀವು ಎಷ್ಟು ಖರ್ಚ ಮಾಡಿರ್ತೀರಿ ಬೆಳೆಯಕ್ಕೆ ಅಷ್ಟಕ್ಕೆ ಆಗಿರ್ತದ. ಅಂದ್ರ ಲಾಸ್ನು ಇಲ್ಲ, ಈ ಕಡೆ ಲಾಭನೂ ಇಲ್ಲ ಅನ್ನುವಂತ ಪರಿಸ್ಥಿತಿ ಬರ್ತದ. ಅಂತ ಪರಿಸ್ಥಿತಿ ಬಂದಾಗ ನೀವು ಯಾವ ರೀತಿ ಅದನ್ನ ನಿಭಾಯಿಸ್ತೀರಿ ಮೊದಲೇದ್ದು? ಎರಡನೇದ್ ಏನಪ್ಪಾ ಅಂದ್ರ ಈ ರೀತಿ ಬೆಳೆದಾಗನು ನಿಮ್ಮ ಈಗ 18 ವರ್ಷದ ಕೃಷಿ ಅನುಭವದಲ್ಲಿ ಈ ರೀತಿ ಆದಾಗ ನೀವು ಯಾವ ರೀತಿ ನಿರ್ಧಾರವನ್ನ ತಗೊಂಡ್ರಿ ಅಥವಾ ಏನ್ ಬದಲಾವಣೆಯನ್ನು ಮಾಡ್ಕೊಂಡಿರಿ ಇದ್ರ ಬಗ್ಗೆ ಹೇಳ್ತೀರಿ? ಏನಿಲ್ಲ ಸರ್, ಒಳಗೊಮ್ಮೆ ರೇಟ್ ಹತ್ಲಿಕ್ಕೂ ಇದ್ರ ಗಂಟಿಗೆ ಅದಕ್ಕೆ ಖರ್ಚು ಮಾಡಿದಕ್ಕೆ ಅದಕ್ಕೆ ಲೆವೆಲ್ ಹಾಕ ಸರ್. ಅದರಿಂದ ಮತ್ ಭೂಮಿ ತಾಯಿ ಮತ್ ಮುಂದಿನ ವರ್ಷ ಕೈ ಬಿಡಂಗಲ್ಲ ತಂದ ಮತ್ ಅದನ್ನ ಫಸಲು ಮಾಡ್ತೇವೆ ಸರ್. ಆದ್ರೂ ಮತ್ತೆ ಅದನ್ನೇ ಭೂಮಿಯ ತಾಯಿ ಮೇಲೆ ಒಂದು ವಿಶ್ವಾಸವನ್ನ ಇಟ್ಟುಕೊಂಡು ತಾವು ಈ ಉಳ್ಳಾಗಡ್ಡಿಯನ್ನ ಬೆಳಿತೀನಿ ಅಂತ ಹೇಳಿದ್ರಿ. ಈಗ ಇಷ್ಟೆಲ್ಲಾನು ಬೆಳೆದ್ಮೇಲೆ, ಈ 120 ದಿವಸದಲ್ಲಿ ನೀವು ಬೆಳೆದ್ಮೇಲೆ ಈ ಉಳ್ಳಾಗಡ್ಡಿಯನ್ನ ಮಾರಾಟ ಎಲ್ಲಿ ಮಾಡ್ತೀರಿ ಸರ್? ಇಲ್ಲೇ ಬರ್ತಾರೆ ಸರ್ ದಲ್ಲಾಲರು, ಅವ್ರಿಗೆ ಕೊಡ್ತೇವೆ ಸರ್. ಇಲ್ಲ ಅಂದ್ರೆ ಡೈರೆಕ್ಟ್ ಬಿಜಾಪುರ ಬಾಲ್ಕೋಟಿಗೆ ತುಂಬಿಕೊಂಡು ಹೋಗ್ತೇವೆ ಸರ್. ಈಗ ನೀವು ಯಾವ್ದು ನಿಮ್ಗೆ ಲಾಭ ಅನಿಸ್ತದೆ? ಈಗ ದಲ್ಲಾಳರೇ ಬಂದು ತಗೊಂಡು ತುಂಬಿಕೊಂಡು ಹೋಗ್ತಾರ ಅವರು, ಇಲ್ಲೇ ನಿಮ್ಗೆ ಹೋಗುವಾಗ ರೊಕ್ಕ ಎಣಿಸಿಕೊಟ್ಟು ಹೋಗ್ತಾರ, ಅದು ಚಲೋ ಅನಿಸ್ತದನು? ಏನು ನೀವೇಗೆ ಹೋಗಿ ಈಗ ಒಂದು ಲಾರಿಯಲ್ಲಿ ಹಾಕೊಂಡು ಅದು ಲಾರಿ ಬಾಡಿಗೆಯನ್ನು ಕೊಟ್ಟು ಕೆಲವೊಂದು ರೈತರು ಬಾಗಿಲು ಕೊಟ್ಟು ಹೋಯ್ತಾರ, ಕೆಲವೊಂದು ರೈತರು ವಿಜಯಪುರಕ್ಕೆ ತಗೊಂಡ್ ಬರ್ತಾರ, ಕೆಲವೊಂದು ರೈತರು ಹುಬ್ಬಳ್ಳಿಗೆ ಹೋಯ್ತಾರ, ನಿಮಗೆ ಇದರಲ್ಲಿ ಎಲ್ಲಿ ಲಾಭ ನಿಮಗೆ ಜಾಸ್ತಿ ಸಿಗ್ತದ ಅಂತ ಅನ್ಸೋದು ಈಗ 18 ವರ್ಷದ ಕೃಷಿಯಲ್ಲಿ? ನಮಗ ಬಾಲ್ಕೋಟಿ ಹುಬ್ಬಳ್ಳಿ ಏರಿಸಿದ್ದ ಲಾಭ ಅನಿಸ್ತದೆ ಸರ್. ಆಗಿಂದಾಗ ದುಡ್ಡು ಬರ್ತದೆ ಸರ್, ಮತ್ತೆ ನಮ್ಮ ರೇಟ್ ಇದ್ದಟ್ ಮಾಲ್ ಚಲೋ ಹೆಂಗಿರ್ತದೆ ಹಂಗ ರೇಟ್ ಮಾರ್ತಾರ ಸರ್. ಮತ್ತೆ ಈಗ ನಾವು ನೋಡ್ತಾ ಇದ್ವಿ, ಈಗ 2013 ಕೃಷಿ ಮಾರಾಟ ನೀತಿ ಅಂತ ಹೇಳಿ ಪಿಎಂಸಿಯಲ್ಲಿ ಒಂದು ಬದಲಾವಣೆ ತಂದಾರ, ಒಂದು ಹೊಸ ಸುಧಾರಣೆಯನ್ನು ತಗೊಂಡ್ ಬಂದಾರ, ಇದ್ರ ಬಗ್ಗೆ ಏನಾದ್ರೂ ತಾವು ತಿಳ್ಕೊಂಡಿರಿ? ಇದರ ಬಗ್ಗೆ ಸರ್ ಅಲ್ಲಿ ಅಲ್ಲಿ ನಾವೇನು ಏರ್ಸಿರೋ ಸರ್ ಈಗ ಅಂತರೂ ನಾವು APMC ಕೊಟ್ಟಿರ ಸರ್. ಅಂದ್ರೆ ತಾವು ಜಾಸ್ತಿ APMC ಮಾರಾಟ ಮಾಡೋದಿಲ್ಲ, ಇಲ್ಲೇ ಹುಬ್ಬಳ್ಳಿ ಮಾರುಕಟ್ಟೆಗೆ ಮತ್ತ ಇಲ್ಲ ದಲ್ಲಾಳರಿಗೆ ಕೊಟ್ಟು ಬಿಡ್ತಾರೆ. ಇವ್ರು ನಿಮ್ಗ ಯಾವ ರೀತಿ ತೆಗೆದುಕೊಂಡು ಹೋಗ್ತಾರೆ ದಲ್ಲಾಳರು? ಅವ್ರು ಸರ್ ನಮಗ ಇಲ್ಲೇ ಕಾಟ ಬ್ರಿಡ್ಜ್ ಕಾಟಾರ ಮಾಡ್ತಾರೆ ಸರ್, ಇಲ್ಲ ಕಿಂಟರ್ ಗಟ್ಲೆ ಕಾಟ ಮಾಡ್ತಾರೆ, ಇಲ್ಲೇ ದುಡ್ಡು ಎಣಿಸಿಬಿಡ್ತಾರೆ. ಈಗ ತಿರ್ತಾರ ಇವರು ದಲ್ಲಾಳರು ಕೇವಲ ದೊಡ್ಡ ದೊಡ್ಡ ಗಡ್ಡೆಗಳನ್ನ ಆಮೇಲೆ ಚೆನ್ನಾಗಿರುವಂತ ಗಡ್ಡೆಯನ್ನು ಮಾತ್ರ ತೆಗೆದುಕೊಂಡು ಹೋಗ್ತಾರ, ಸಣ್ಣ ಗಡ್ಡೆಗಳನ್ನ ತೆಗೆದುಕೊಂಡು ಹೋಗಂಗಿಲ್ಲ ಅಂತ ಅನಿಸ್ತಿರ್ತದ. ಮತ್ ಇದ್ರಲ್ಲಿ ನಿಮ್ಗೇನು ಅನಿಸಂಗಿಲ್ಲ ಏನು? ಇಲ್ಲ ಸರ್, ಅವರು ಎಲ್ಲ ನಾವು ಮಾತ್ ಮಾಡ್ದಂಗೆ ಇರ್ತದೆ ಸರ್, ಎಲ್ಲ ತೊಗೊಂಡು ಹೋಗುತ್ತದ. ಮೊದಲ ವ್ಯಾಪಾರ ಮಾಡುವತ್ನಾಗ ಮಾತು ಮುಗಿಸಿರ್ತಾರ ಸರ್, ಅವ್ರಿಗೆ ಎಲ್ಲ ಅವ್ರದ ತೊಗೊಂಡು ಕಂಡ ತೊಗೊಂಡು ಹೋಗ್ಬಿಡ್ತಾರೆ, ಅಷ್ಟನ್ನು ತೆಗೆದುಕೊಂಡು ಹೋಗ್ತಾರ. ಹೌದಾ? ಈಗ ನಿಮ್ಗ ಈಗ ನೀವು ಉಳ್ಳಾಗಡ್ಡೆ ಕುರಿತು ಒಂದಿಷ್ಟು ಮಾಹಿತಿಯನ್ನ ಮಾಡಿಕೊಟ್ರಿ. ನಾವು ಮುಂದಿನ ಅಂದ್ರೆ ಈಗ ಸಮಗ್ರ ಕೃಷಿಯಲ್ಲಿ ಕಬ್ಬಿನ ಕೃಷಿಯನ್ನ ಯಾವ ರೀತಿ ಮಾಡ್ತೀರಿ ಅಂತ ತಿಳ್ಕೊಳ್ಳೋದಕ್ಕಿಂತ ಮುಂಚೆ ಈಗ ನಿಮ್ಮ ಕುಟುಂಬದ ಪರಿಚಯ ಒಂದಿಷ್ಟು ಮಾಡಿಕೊಡ್ಬೇಕು. ಅಂದ್ರೆ ತಾವು ಮನೆಯಲ್ಲಿ ಎಷ್ಟು ಜನ ಇರ್ತೀರಿ, ಮತ್ತೆ ನೀವು ತೋಟದಲ್ಲೇ ಇರ್ತಿರೋ ಏನ, ಅಥವಾ ಊರಿಗೆ ಹೋಗೋದು ಬರೋದು ಮಾಡ್ತಿರೋ, ಮತ್ತೆ ಎಷ್ಟು ಜನ ಇರ್ತೀರಿ, ತಮಗೆ ಮದುವೆ ಆಗಿದ್ದೇನೆ, ಅಥವಾ ಎಷ್ಟು ಜನ ಮಕ್ಕಳು, ಮತ್ತೆ ಎಷ್ಟು ಜನ ಅಣ್ಣ ತಮ್ಮಂದಿರು, ತಮ್ಮ ಕುಟುಂಬದ ಒಂದಿಷ್ಟು ಪರಿಚಯನ ಮಾಡಿಕೊಡ್ತೀರಿ? ನಮಗ ಇಬ್ರು ಅಣ್ಣ ತಮ್ಮರಿ ಸರ್, ನಾವು ನಮ್ಮ ತಂದೆ ತಾಯಿ ಅದಾರ್ರಿ, ಮತ್ತ ನನಗ ಮ್ಯಾರೇಜ್ ಆಗೈತ್ರಿ, ಎರಡು ಗಂಡ ಆಗ್ಯಾವ್ರಿ, ಗಂಡು ಮಕ್ಕಳಾಗ್ಯಾವ್ರಿ. ಬಂಪರ್ ಹೊಡೆದಿರಿ ಹಂಗಂದ್ರ? ನಾವು ಇಲ್ಲೇ ತೋಟದಲ್ಲೇ ಮನಿ ಮಾಡ್ಕೊಂಡು ಇಲ್ಲೇ ವಾಸವಾಗಿದ್ದೇವೆ ಸರ್. ಮತ್ತ ಈಗ ನೀವು ಈಗ ತೋಟದಲ್ಲೇ ಇದ್ರ, ಮತ್ತ ಮಕ್ಕಳ ಶಾಲೆ ಹೆಂಗ? ಮತ್ತೆ ಯಾಕಂದ್ರ ಈಗ ನೀವಂತರೂ SSLC ತನ ಅಷ್ಟೇ ಓದಿ ಕೃಷಿಗೆ ಬರುವಂತ ಪರಿಸ್ಥಿತಿ ಬಂತು, ಕೃಷಿಗೆ ಬಂದ್ಬಿಟ್ರಿ, ಮತ್ತ ಈಗ ಮಕ್ಕಳ ಶಾಲೆ ವ್ಯವಸ್ಥೆ ಹೆಂಗ್ ಮಾಡ್ಕೊಂಡ್ರಿ? ಅವ್ರನ್ನ ಹೋಗುದು ಬರೋದು ಗಾಡಿ ಮೇಲೆ ಹೋಗಿ ಬಿಟ್ಟು ಬರ್ತೇವೆ ಸರ್ ಮುಂಜಾಳೆ, ಮತ್ತೆ ಚೇಂಜ್ ಮುಂದೆ ಕರ್ಕೊಂಡ್ ಬರ್ತೇವೆ ಸರ್. ಮತ್ತೀಗ ಮಕ್ಕಳಿಗೆ ತಮ್ಮ ತೋಟದಲ್ಲೇನ ಏನ್ ಶಾಲೆಗೆ ಸಮೀಪಿದನೋ ಅಥವಾ ಇಲ್ಲಿ ಬೇರೆ ಯಾವ್ದಾದ್ರು ಸಮೀಪದ ಊರಿಗೆ ಹಚ್ಚಿ ಬಂದಿರೋ ಶಾಲೆಗೆ? ಇಲ್ಲ ಸರ್, ಇಲ್ಲಿ ನಮ್ಮ ತೋಟದಿಂದ ಊರ 1.5 kilometer ಸರ್. ರೋನಿಯಾಳ ಸರ್, ರೋಣಿಯಾಳ ಗ್ರಾಮದಲ್ಲಿ ಶಾಲೆಗೆ ಹಾಕಿದ್ರು. ಈಗ ಯಾವ್ಯಾವ ಕ್ಲಾಸ್ ಅನ್ನು ಓದ್ತಾ ಇದಾರೆ ಇಬ್ರು ಮಕ್ಕಳು? ಅವರು ಈಗ LKG ಅದಾರೆ, ಒಬ್ರು UKG ಅದಾರೆ. ಏನ್ ಇಟ್ಟಿದ್ದಾರೆ ಮಕ್ಕಳಿಗೆ ಹೆಸರು? ಯಾಕಂದ್ರ ಕೃಷಿಗೆ ಸಂಬಂಧಪಟ್ಟ ಹಾಗೆ ಈಗ ರೈತನಿಗೆ ಆದಷ್ಟು ನಿಸರ್ಗದತ್ತ ಒಲವು ಜಾಸ್ತಿ ಇರ್ತದ. ತಾವು ಹೆಸರನ್ನ ಏನ್ ಇಟ್ಟಿದ್ರಿ? ಸರ್ ನಾವು ರವಿ ಅತ್ತಂದ ಒಬ್ಬರು, ನಮ್ಮ ಬ್ರದರ್ನ ಅಣ್ಣ ಮಗನ ಹೆಸರ ರವಿ ಅತ್ತಿಟ್ಟಿವ್ರಿ, ನನ್ನ ಮಗನ ಹೆಸರ ಪ್ರಜ್ವಲ್ ಅತ್ತಿಟ್ಟಿವ್ರಿ. ಪ್ರಜ್ವಲ್ ಮತ್ತು ರವಿ ಅಂತ ಇಟ್ಟಿರಿ, ತುಂಬಾ ಸಂತೋಷ. ಮತ್ತೆ ಈಗ ನೀವು ತಾಯಿ ತಂದೆ ನಿಮ್ಗ ಕೃಷಿ ಒಳಗ ಯಾವ ರೀತಿ ಸಹಾಯವನ್ನು ಮಾಡ್ತಾರ, ಯಾವ ರೀತಿ ಮಾರ್ಗದರ್ಶನವನ್ನು ನೀಡ್ತಾರ? ಒಮ್ಮೊಮ್ಮೆ ನಿಮ್ಗ ತಿಳಿದಿರಂಗಿಲ್ಲ ಇದಕ್ಕೆ ಏನ್ ಮಾಡ್ಬೇಕು, ಈಗ ಒಮ್ಮೊಮ್ಮೆ ಏನೋ ಕೀಟದ ಬಾಧೆ ಆಗ್ಲಿ ಅಥವಾ ರೋಗದ ಬಾಧೆ ಬಂದಿರ್ತದ, ಅದಕ್ಕೆ ನೀವು ಸಹಾಯ ತಗೋತೀರಿ ತಾಯಿ ತಂದಿದ್ದು? ತಗೋತೇವೆ ಸರ್. ಯಾವ ರೀತಿ ತಗೋತೀರಿ? ನಮಗ ತಿಳಿಲಿಕ್ಕೂ ನಾವು ಕೇಳ್ತೇವೆ ಸರ್, ಏನ್ ಮಾಡ್ಬೇಕು ಏನಿಲ್ಲ ಅಂತಂದ್ರೆ ಅದ್ರ ಮಾರ್ಗದರ್ಶನ ತೋರಿಸ್ತಾರೆ ಸರ್ ಅವ್ರು. ಆಮೇಲೆ ಅದ್ರ ಜೊತೆ ಈಗ ನೀವು ಕಬ್ಬು ಬೆಳಿತೀನಿ ಅಂತ ಹೇಳಿದ್ರಲ್ಲ, ಈ ಕಬ್ಬು ಬೆಳಿತೀನಿ ಅಂತ ಅಂದ ಟೈಮ್ದಾಗ ಈ ಕಬ್ಬನ್ನ ತಾವು ಎಷ್ಟು ಎಕರೆದಲ್ಲಿ ಬೆಳಿತೀರಿ? ಆಮೇಲೆ ಈ ಕಬ್ಬು ಬೆಳಿಬೇಕಾದ್ರೆ ಯಾವ ತಳಿಯನ್ನ ಆಯ್ಕೆ ಮಾಡ್ಕೋತೀರಿ? ಆಮೇಲೆ ಅದರ ಜೊತೆಗೆ ಈಗ ಕಬ್ಬು ಬೆಳೆಯೋಕ್ಕಿಂತ ಮುಂಚೆ ಭೂಮಿಯನ್ನ ಯಾವ ರೀತಿ ಉಳುಮೆ ಮಾಡ್ತೀರಿ, ಮತ್ತೆ ಅದು ಕಬ್ಬು ಕಟಾವು ಹೇಗ್ ಮಾಡಿಸ್ತೀರಿ, ಮತ್ತೆ ಯಾವ ಸಕ್ಕರೆ ಕಾರ್ಖಾನೆಗೆ ಕಳಿಸ್ತೀರಿ, ಅದ್ರ ಬಗ್ಗೆ ಒಂದಿಷ್ಟು ಮಾಹಿತಿಯನ್ನು ಕೊಡ್ಬೇಕು ನಮ್ಗೆ. ಸರ್ ಮೊದಲ ಕಬ್ಬು ಹಚ್ಚುವ ಹೊತ್ತಿನಾಗ ನೀಗ್ಲಿ ಹೊಡಿತೇವೆ ಸರ್, ನೀಗ್ಲಿ ಹೊಡೆದು ಅದನ್ನ ಕಟ್ರು ರೂಟ್ವೇಟರ್ ಹೊಡೆದು ಹೊಡೆದಿಂದ ಸಾಲು ಬಿಟ್ಟು ಅದನ್ನ ನೀರಾಗ ಕಬ್ಬು ಹಚ್ತೇವೆ ಸರ್. ಈಗ ಕಬ್ಬನ್ನು ತಾವು ಹಚ್ಚಬೇಕಾದ್ರೆ ಯಾವ ತಳಿಯನ್ನ ಆಯ್ಕೆ ಮಾಡ್ಕೋತೀರಿ ಮೊದಲೇ ಪ್ರಶ್ನೆ ನಂದು. ಎರಡನೇದೇನಪ್ಪ ಅಂದ್ರ ಕಬ್ಬಿನಿಂದ ಕಬ್ಬಿಗೆ ಮತ್ತು ಸಾಲಿನಿಂದ ಸಾಲಿಗೆ ಎಷ್ಟು ಅಂತರವನ್ನು ಬಿಡ್ತೀರಿ? ನಾವು ಸರ ಸಾಲಿನಿಂದ ಸಾಲಿಗೆ 4 feet ಸರ, ಹಿಂಗ ಕಬ್ಬಿನಿಂದ ಕಬ್ಬಿಗೆ 1 feet ಒಂದು ಹಚ್ತೇವೆ ಸರ್. ಮತ್ತೆ ಈಗ ಕೆಲವೊಂದು ರೈತರು ಮತ್ತೆ ಕೆಲವೊಂದು ಕೃಷಿ ವಿಜ್ಞಾನಿಗಳು ಹೇಳುವ ಪ್ರಕಾರ ಅಂತಂದ್ರೆ ಈಗ ಸಾಲಿನಿಂದ ಸಾಲಿಗೆ ಮತ್ತು ಸಸಿಯಿಂದ ಸಸಿಗೆ ಅಂತರವನ್ನ ಜಾಸ್ತಿ ಬಿಡುವುದರಿಂದ ಕಬ್ಬು ದಷ್ಟಪುಷ್ಟವಾಗಿ ಬೆಳೀತದ, ತೂಕ ಜಾಸ್ತಿ ಬರ್ತದ ಅಂತ ಹೇಳ್ತಾರೆ, ಇದಕ್ಕೆ ತಾವೇನ್ ಹೇಳ್ತೀರಿ? ಹೌದು ಸರ್, ಗಾಳಿ ಎಷ್ಟು ಆಡ್ತದೆ, ಬಿಸಿಲ ಗಾಳಿ ಬಿಡದಟ್ಟ ಅಷ್ಟ ಚಲೋ ಬರ್ತದೆ ಸರ್ ಅದು. ಮತ್ತೆ ನೀವ್ ಯಾಕೆ ಬಿಡ್ಲಿಲ್ಲ ಅಷ್ಟು ಅಂತರವನ್ನ? ನಾವು ಈಗ ಫಸ್ಟ್ ಮಾಡೇವ ಸರ್, ಈಗ ಹಚ್ಚಿದ್ದು 6 feet ಹಚ್ಚೇವ ಸರ್. ಅಂದ್ರೆ ತಮಗ ಹಚ್ಚಿದ ಮೇಲೆ ಅನುಭವಕ್ಕೆ ಬಂದಿದೆ ಅಂತ ನನಗ ಅನಿಸ್ತಾ ಇದೆ. ಈಗ ಇನ್ ಮುಂದಾದ್ರೂ ತಾವು ಆ ರೀತಿ ಬೆಳೆಯೋದ್ರಿಂದ ಅದು ಕಬ್ಬಿನಲ್ಲಿ ತೂಕ ಜಾಸ್ತಿ ಬರೋದ್ರಿಂದ ಜಾಸ್ತಿ ಹಣ ಬರ್ತದಲ್ಲ, ಕಬ್ಬಿನ ದರ ಜಾಸ್ತಿ ನಿಮ್ಗೆ ಸಿಗ್ತದ. ಈಗ ನೀವು ಕಬ್ಬನ್ನ ಮತ್ತೆ ಈ ರೀತಿ ಈಗ ಬೆಳೀತಾ ಹೋದ್ಮೇಲೆ ಕಬ್ಬಿಗೆ ಯಾವ ರೀತಿ ತೊಂದರೆಗಳು ಬರ್ತಾವ, ಕೀಟಗಳ ಬಾಧೆ ಆಗ್ಲಿ ಅಥವಾ ಇವಕ್ಕೆ ಯಾವುದೇ ತರಹದ ರೋಗಗಳಾಗ್ಲಿ ಬಂತಪ್ಪ ಅಂತಂದ್ರೆ ಇದನ್ನ ಯಾವ ರೀತಿ ನಿರ್ವಹಣೆ ಮಾಡ್ತೀರಿ? ಕಬ್ಬಿಗೆ ಬಿಳಿ ಎಣ್ಣಿನ ಸೀರ್ ಬಿಡ್ತ ಸರ, ಆ ಬಿದ್ದಾಗ ಎಣ್ಣೆ ಸ್ಪ್ರೇ ಮಾಡ್ಬೇಕು ಸರ್. ಅದಕ್ಕೆ ಯಾವ ಇದು ಹೊಡಿತೀರಿ? ಅದಕ್ಕೆ ಪ್ರಪಣ ಸಾಲಿ ಮತ್ತ ಇದು ಗುಣಿ ಹುಳ ಅಂತ ಬಿಡ್ತ ಸರ, ಅದನ್ನು ಭೂಮಿ ಒಳಗ ಅದ ಬೇರ ಕಡದ ತಿಂದ ಬಿಡ್ತ ಸರ್. ಅವಾಗ ಅದಕ್ಕೆ ಬೇನ್ ಹಿಂಡಿ ಹೋಗಿತ್ತೇವೆ ಸರ್, ನಾವು ಬೇನ್ ಹಿಂಡಿ ಮತ್ತೆ ನೀರಾ ಬಿಡ್ತೇವೆ ಎಣ್ಣಿ ಸರ್ ಎಲ್ಲ ಮಾಡಿದಾಗ ಅದು ಕಂಟ್ರೋಲ್ ಆಗ ಸರ್. ಈಗ ನೀವು ಇಷ್ಟೆಲ್ಲ ಮಾಡಿದ್ಮೇಲೆ ಕಬ್ಬು ಇದು ಎಷ್ಟು ತಿಂಗಳಲ್ಲಿ ತಾವು ಕಟಾವಾಗಿ ತಗೊಂಡ್ ಬರ್ತೀರಿ? ಕಬ್ಬು ಒಂದೊಂದ್ ಸಲ ಕಬ್ಬಿನ ಗ್ಯಾಂಗ್ ಬರ್ಲಿಕ್ಕಂದ್ರ ಸರ 12 ತಿಂಗಳು ಹೋಗ್ಬೋದ್ರಿ. ಜಲ್ದಿ ಗ್ಯಾಂಗ್ ಬತ್ತಂದ್ರ 8 ತಿಂಗಳದಾಗ ಕಟಾವಕ ಸರ್. ಅದು ಇಲ್ಲೇ ಬಸವೇಶ್ವರ ಫ್ಯಾಕ್ಟ್ರಿ ಮತ್ತೆ SR ಫ್ಯಾಕ್ಟ್ರಿಗೆ ಕಳಿಸ್ತೇವೆ ಸರ್. ಮತ್ತೆ ಈಗ ನೀವು ಹೇಳ್ತಾ ಇದ್ರಿ, ಈಗ ತಳಿಯನ್ನ ಯಾವ್ದು ಆಯ್ಕೆ ಮಾಡ್ಕೊಂಡೇನ ಅಂತ ಇದ್ರಿ ತಾವು? ನಮ್ದು ತಳಿ 86 ಸರ್. 86 ಈ ತಳಿಯನ್ನ ಆಯ್ಕೆ ಮಾಡ್ಕೊಂಡ್ಮೇಲೆ ಇದು ನಿಮ್ಗ 1 ಎಕರೆಗೆ ಎಷ್ಟು ಇಳುವರಿ ಬರ್ಬಹುದು ಅಂತ ಅನಿಸ್ತದ? ಅದು ಚಲೋ ಬೆಳಿತಾನ ಸರ್, 60 ಟನ್ 70 ಟನ್ ತನಕ ಬರ್ತದೆ ಸರ್ ಇಳುವರಿ. ಮತ್ತೆ ಈಗ ನೀವು ಇಷ್ಟೆಲ್ಲಾ ಈಗ ಕಬ್ಬು ಮತ್ತ ಉಳ್ಳಾಗಡ್ಡಿ ಇವನ್ನೆಲ್ಲ ಬೆಳಿಬೇಕು ಅಂತಂದ್ರ ಮೊದಲು ನೀರಿನ ವ್ಯವಸ್ಥೆ ಇರಬೇಕು ಹೊಲದಲ್ಲಿ. ನೀರಿನ ವ್ಯವಸ್ಥೆ ಯಾವ ರೀತಿ ಮಾಡ್ಕೊಂಡಿರ್ತಾವು? ನಮಗ ಈಗ ಒಂದು ಬಾವಿ ಐತಿ ಸರ್, ಬಾವಿ ಒಂದು ಬೋರ್ವೆಲ್ ಐತಿ ಸರ್. ಅದ ನೀರಿನ ಅನುಕೂಲ ಸಂಬಂಧ ನಾವು ಹನಿ ನೀರಾವರಿನೂ ಸ್ವಲ್ಪ ಮಾಡೇವ ಸರ್. 2 ಎಕರೆ ಕಬ್ಬಿಗೆ 2 ಎಕರೆಯಲ್ಲಿ ಕಬ್ಬನ್ನ ಹನಿ ನೀರಾವರಿ ಮುಖಾಂತರ ವ್ಯವಸ್ಥೆ ಮಾಡ್ಕೊಂಡ್ರಿ. ಮತ್ತೆ ಈಗ ಈ 2 ಎಕರೆಯಲ್ಲಿ ತಾವು ಏನು ಹನಿ ನೀರಾವರಿ ಮುಖಾಂತರ ಏನ್ ಮಾಡಿದ್ರಲ್ಲ, ಈ ಹನಿ ನೀರಾವರಿ ಮುಖಾಂತರ ಮಾಡಿದಂತ ಕಬ್ಬಿಗೂ ಮತ್ತ ಈ ಬಿಡಗಾವಲಿ ಮುಖಾಂತರ ತಾವು ಕಬ್ಬು ಬೆಳೆದಿರಿ, ಎರಡರಲ್ಲಿ ಏನ್ ವ್ಯತ್ಯಾಸ ಕಂಡುಕೊಂಡಿರಿ ಮತ್ತೆ ಇದರಲ್ಲಿ ಯಾವ್ದು ಲಾಭದಾಯಕ ಅನಿಸದ ನಿಮ್ಗ? ನಮಗ ಈಗ ಬಿಡಗಾಲಿ ಮಾಡಿ ಬಿಟ್ಟಿದ ಕಬ್ಬು ಇಳುವರಿ ಸ್ವಲ್ಪ ಬರ್ತದೆ ಸರ್. ಇದು ಹನಿ ನೀರಾವರಿ ಮಾಡಿದ್ದಕ್ಕ ಹೆಚ್ಚ ಇಳುವರಿನೂ ಬರ್ತದೆ ಸರ್. ಮತ್ತ ನೀರ್ ಹಾಸೋದು ಸಮಸ್ಯೆ ಇಲ್ಲ ಸರ್ ಅದಕ್ಕ. ಮತ್ತ ಒಂದಿಟ್ಟು ವಿಶ್ರಾಂತಿ ಸಿಗುತ್ತೆ ಸರ್ ನಮಗ. ಅದ್ರ ಸಂಬಂಧ ಹನಿ ನೀರಾವರಿ ಹಾಕೊಂಡೇವಿ ಸರ್. ಹನಿ ನೀರಾವರಿನೇ ನಿಮ್ಗ ತುಂಬಾ ಲಾಭದಾಯಕನೂ ಆಗ್ತದ ಮತ್ತ ಕೆಲಸನೂ ಕಡಿಮೆ ಆಗ್ತದ ಅಂತ ಅನಿಸ್ತದ. ಮತ್ತ ಈಗ ನೀವು ಏನಾದ್ರೂ ಇಲ್ಲಿ ಕೆಲವೊಂದು ಕೃಷಿ ವಿಜ್ಞಾನ ಕೇಂದ್ರಗಳು ಅಂತ ಇರ್ತಾವ, ಮತ್ತ ಕೆಲವೊಮ್ಮೆ ಕೃಷಿ ಮೇಳಗಳಾಗ್ತಾ ಇರ್ತಾವ, ಮತ್ತ ಇಲ್ಲಿ ನೀವು ಏನಾದ್ರೂ ತಿಳಿಲಿಲ್ಲ ಅಂತಂದ್ರೆ ನೀವು ಮಾಹಿತಿಯನ್ನ ಎಲ್ಲಿ ತೆಗೆದುಕೊಳ್ತೀರಿ? ನಾವು ಎಲ್ಲಿ ಮಾಹಿತಿ ಅಷ್ಟೊಂದು ಇದು ಇಲ್ಲ ಸರ್. ನಾವು ಹೆಚ್ಚ ಇಲ್ಲೇ ರೋಡ್ವೆ FM ವಿಜಯಪುರ ಇದರಿಂದ ಅದರಾಗ ಮಾಹಿತಿ ಕೇಳ್ತೇವೆ ಸರ್. ಅಂದ್ರೆ ಪ್ರತಿದಿನ ಈ ವಿಜಯಪುರ ಆಕಾಶವಾಣಿಯಲ್ಲಿ ಪ್ರಸಾರವಾಗುವಂತ ಈ ಕಿಸಾನ್ವಾಣಿ ರೈತರ ಕಾರ್ಯಕ್ರಮವನ್ನು ಕೇಳಿ ರೇಡಿಯೋ ಮುಖಾಂತರನೇ ಎಲ್ಲ ಮಾಹಿತಿ ಪಡ್ಕೊಂಡು ಅಲ್ಲಿ ಕೊಟ್ಟಂತ ಮಾಹಿತಿಯನ್ನೇ ತಾವು ತಮ್ಮ ಕೃಷಿಯಲ್ಲಿ ಬಳಸ್ತಾ ಇರ್ತೀರಿ. ಈಗ ತಾವು ಇನ್ನೊಂದು ಹೇಳಿದ್ರಿ, ಗೋವಿನ ಜೋಳನ ಬೆಳಿತೀನಿ ಅಂತ ಹೇಳಿದ್ರಿ ತಾವು. ಈ ಗೋವಿನ ಜೋಳವನ್ನ ಯಾವ ರೀತಿ ಬೆಳಿತೀರಿ ಮತ್ತೆ ಅದಕ್ಕ ಭೂಮಿಯನ್ನ ಎಷ್ಟು ಎಕರೆದಲ್ಲಿ ಬೆಳಿತೀರಿ, ಅದನ್ನ ಸ್ವಲ್ಪ ಒಂದಿಷ್ಟು ಮಾಹಿತಿಯನ್ನು ಮಾಡಿಕೊಡ್ಬೇಕು ನಮ್ಗೆ. ಗೋವಿನ ಜೋಳ ಸರ್ ಒಂದು 1 ಎಕರೆಗೆ 30-35 ಕ್ವಿಂಟಲ್ ಬೆಳಿತೀವಿ ಸರ್. ಅದು ಅದು 4 ಗೋವಿನ ಜೋಳ ಭೂಮಿ ತಯಾರು ಮಾಡ್ಬೇಕ ಸರ್, ರೂಟೋವೇಟರ್ ಹೊಡಿಬೇಕು ಸರ್. ನೀಗ್ಲೇ ಹೊಡೆದ್ವು, ಹೊಡೆದಿಂದ 4 ಈ ಟ್ರ್ಯಾಕ್ಟರ್ಲೆ ಸಾಲು ಬಿಟ್ಟು ಅದನ್ನ ಸಾಲಿಂದ ಸಾಲಿಗೆ ಪೂಟಿಗೊಂದು ಕಾಳು ಹಾಕ್ತೇವೆ ಸರ್. ಹಾಳು ಹಚ್ಚಿ ಹಾಕಿಂದ ಅದನ್ನ ಅದಕ್ಕೆ ನೀರು ಬಿಡ್ತೇವೆ ಸರ್. ಮತ್ತೆ ನೀವು ಈ ರೀತಿ ಬಿಟ್ಟಮ್ಯಾಗ ಇದನ್ನು ಕೂಡ ನನಗೆ ತಿಳಿದ ಮಟ್ಟಿಗೆ 3 ತಿಂಗಳ ಬೆಳೆ ಇದು ಗೋವಿನ ಜೋಳನು, ಹೌದಲ್ಲ? ಈ 3 ತಿಂಗಳ ಬೆಳೆಯಲ್ಲಿ ಇದನ್ನ ತೆನೆಯನ್ನ ಕಟ್ ಮಾಡಿಕೊಂಡು ಈಗ ಉಳಿದ ದಂಟೇನ್ ಇರ್ತದಲ್ಲ ಆ ದಂಟನ್ನ ಅಲ್ಲೇ ಬಿಟ್ಟು ಕಟರ್ ಹೊಡೆದು ಅದನ್ನ ಅಲ್ಲೇ ಮಲ್ಚಿಂಗ್ ಮಾಡಬೇಕು ಅಂತ ಕೆಲವೊಂದು ಅನುಭವಿಕ ರೈತರು ಮತ್ತ ಈ ಕೃಷಿ ವಿಜ್ಞಾನಿಗಳು ಹೇಳ್ತಾರೆ. ತಾವು ಇದರಲ್ಲಿ ಯಾವ್ದನ್ನ ಆಯ್ಕೆ ಮಾಡ್ಕೊಂಡಿರಿ ಸರ್? ಮಾಡ್ಬೇಕು ಸರ್ ಅದನ್ನ ರೂಟೋವೇಟರ್ ಹೊಡೆದ್ರ ಅದಾದ್ರ ನಮ್ಮ ದನಗಳಿಗೆ ಮೇವ್ ಬೇಕ್ರಿ ಸರ್, ಅದ್ರ ಸಂಬಂಧ ಅದನ್ನ ಕೂಡ ಹಾಕಿರ್ತೀವ್ರಿ ಸರ್. ಅಂದ್ರೆ ದಂಟು ಸಹಿತ ಕಟ್ ಮಾಡ್ಬಿಡ್ತೀರಿ, ಅಂದ್ರೆ ದನಗಳಿಗೆ ನಮ್ಗ ಕಣಿಕೆ ಆಗ್ಬೇಕು ಅಂತ ಹೇಳಿ. ಮತ್ತೆ ಈಗ ದನಗಳಿಗೆ ಕಣಿಕೆನೂ ಬೇಕು ಇಲ್ಲ ಅಂತ ಹೇಳಂಗಿಲ್ಲ, ತಾವು ಮಾಡೋದು ಇದನ್ನೇ. ಆದ್ರೆ ಸ್ವಲ್ಪ ಯಾಕಂದ್ರ ಭೂಮಿಯನ್ನು ನಾವು ಎಲ್ಲವನ್ನು ನಾವು ಗೊಬ್ಬರ ಹಾಕಿ ಇದು ಮಾಡಿ ಕೇವಲ ಭೂಮಿಯಲ್ಲಿ ಶಕ್ತಿ ಕಡಿಮೆ ಆಕೋತ ಹೋಗ್ತದೆ. ನಾವು ಬೆಳೆ ತೆಗೆಯೋದ್ರಿಂದ ಭೂಮಿಯಲ್ಲಿ ಶಕ್ತಿ ಕಡಿಮೆ ಆಗ್ತದೆ, ಮತ್ತೆ ಅದಕ್ಕ ಶಕ್ತಿ ಬರಬೇಕು ಅಂತಂದ್ರೆ ಭೂಮಿಗೆ ಈ ರೀತಿ ಮಾಡೋದ್ರಿಂದ ಭೂಮಿಯಲ್ಲಿ ಶಕ್ತಿ ಬರ್ತದೆ. ಮಲ್ಚಿಂಗ್ ಮಾಡಿ ಬೆಳೆಸೋದ್ರಿಂದ ಸ್ವಲ್ಪ ಭೂಮಿಯಲ್ಲಿ ಶಕ್ತಿ ಬರ್ತದೆ. ಮತ್ತೆ ಈ ರೀತಿ ಯಾಕೆ ಮಾಡಬಾರ್ದು ತಾವು? ಸರ್ ಮಲ್ಚಿಂಗ್ ಮಾಡಿದ್ರೆ ಸರ್ ಅದು ನಮಗ ಅದ ದನದ ಸಗಣಿ ಅದು ಕೂಡಿಸಿ ಮತ್ತ ಅದನ್ನ ಭೂಮಿಗೆ ಹಾಕ್ತೇವೆ ಸರ್. ಅವಾಗ ಕೊಳಸಿ ಅಂದ್ರೆ ತಾಕತ್ ಹೆಚ್ಚಾಕ ಸರ್. ಅವಾಗ ಅಂದ್ರೆ ದನಗಳ ಸಗಣಿ ಮತ್ತು ಗಂಜಲ ಇದನ್ನೆಲ್ಲ ಮಾಡಿ ಜಮೀನಕ್ಕೆ ಹಾಕ್ತಿರಿ, ಶಕ್ತಿ ಬರ್ತದ ಅಂತೀರಿ. ಈಗ ಅದರ ಜೊತೆಗೆ ತಾವು ಈ ನಿಂಬೆನೂ ಬೆಳಿತೀನಿ ಅಂತ ಹೇಳಿದ್ರಿ ತಾವು. ನಿಂಬೆಯನ್ನ ಯಾವ ರೀತಿ ಬೆಳಿತೀರಿ ಮತ್ತ ನಿಂಬೆ ಎಷ್ಟು ಎಕರೆದಲ್ಲಿ ಬೆಳಿತೀರಿ? ಆಮೇಲೆ ಇದಕ್ಕೇನಾದ್ರೂ ಹನಿ ನೀರಾವರಿ ಮಾಡಿರ ಅಥವಾ ತುಂತುರು ನೀರಾವರಿ ಮಾಡಿರ? ಇಲ್ಲ ಅಂದ್ರೆ ಈಗ ಇನ್ನೊಂದು ಆಮೇಲೆ ಒಂದು ಗಿಡದಿಂದ ಒಂದು ಗಿಡಕ್ಕೆ ಅಂತರವನ್ನು ಎಷ್ಟು ಇಟ್ಟಿರಿ, ಅದ್ರ ಬಗ್ಗೆ ಒಂದಿಷ್ಟು ಮಾಹಿತಿಯನ್ನ ಮಾಡಿಕೊಡ್ರಿ ನಮ್ಗ. ನಿಂಬೆ ಗಿಡ ಸರ ನಾವು ಸಾಲಿಂದ ಸಾಲಿಗೆ 15 ಫೂಟ್ ಇಟ್ಟಿವಿ ಸರ್, ಹಿಂಗೂ 15 ಹಿಂಗೂ 15 ಸರ್. ಅದಕ್ಕ ಹನಿ ನೀರಾವರಿಯನ್ನು ಮಾಡಿರ ಸರ್ ನಾವು. ನಾ ನಿತ್ತ ನೀರ ಮಡಿ ಮಾಡಿ ಮಡಿಗಟ್ಟಿ ನೀರು ಹಾಸ್ತೇವೆ ಸರ್. ಈ ಮಡಿಗಟ್ಟಿ ನೀರು ಹಾಸ್ತೇನೆ ಅಂತ ಹೇಳಿದ್ರೆ ಅಂದ್ರೆ ನಿಮ್ಗ ನೀರಿನ ಕೊರತೆ ಏನು ಇಲ್ಲ ಅಂತ ನಮ್ಗ ಅನಿಸ್ತದ. ಈಗ ಆ ರೀತಿ ಇದು ಮಾಡಿದಾಗ ನೀವು ಕೆಲವೊಂದು ರೈತರು 18x18 ಇಡ್ತಿರ್ತಾರ ಅಂತರ ಆ ರೀತಿ, ಮತ್ತೆ ಈಗ ತಾವು 15 ಇಟ್ಟಿರಿ. ಈಗ 18 ಮತ್ತು ಈಗ 15 ಇಡೋದ್ರಲ್ಲ, ಯಾಕಂದ್ರೆ ಗಿಡಗಳು ಸಣ್ಣ ಇದ್ದಾಗ ನಮಗೆ ಏನ್ ಅನ್ಸೋದಿಲ್ಲ, ಗಿಡಗಳು ದೊಡ್ಡವಾದ್ಮೇಲೆ ಗಿಡಗಳು ಒಂದಕ್ಕೊಂದು ಹತ್ತಾರ ಕೂಡ್ತಾವ, ಕೂಡಿದಾಗ ಕಾಯಿ ಹರಿಯೋದಕ್ಕಾಗ್ಲಿ ಅಥವಾ ಅಲ್ಲಿ ಒಳಗಡೆ ಹೋಗಿ ಏನಾದ್ರೂ ನಾವು ಕೀಟನಾಶಕವನ್ನು ಹೊಡೆಯೋದಾಗ್ಲಿ ಅವಾಗ ತೊಂದರೆ ಆಗ್ತದ ಅಂತ ಅನಿಸ್ತದ. ಮತ್ತೆ ಇದಕ್ಕೆ ನೀವು ಏನ್ ಹೇಳ್ತೀರಿ? ಹೌದ್ ಸರ್, ನಾವು ಹತ್ತು ಹೊತ್ತಾಗ ಹಂಗ 15 ಫುಟ್ ಹಚ್ಚಿವಿ ಸರ್. ಅವಾಗ ಈಗ ಕೂಡ್ಕೊಂಡ ಸರ್ ಅವು ಗಿಡಗಳು. ಅದ್ರ ಸಂಬಂಧ ನಾವು ಮೊದಲ 25 ಫುಟ್ ಹಚ್ಚೋದಿತ್ತು ಸರ್ ಅದನ್ನ. ಅದು ನಾವು ನಮ್ಗೆ ಹತ್ತಲಿಲ್ಲ ಅವಾಗ. ಅದು ಏನ ಅದ್ರ ಸಂಬಂಧ ಈಗ ಮತ್ತೇನು ಹೊಸ ಬೆಳೆ ಮಾಡುವ ಹೊತ್ತಾಗ ಹಿಂಬ ಹಚ್ಚುತ್ತೇವೆ ಸರ್. ಈಗ ತಾವು ಒಟ್ಟಾರೆ ನಮ್ಗೆ ಈ ಸಮಗ್ರ ಕೃಷಿಯಲ್ಲಿ ಈ ಉಳ್ಳಾಗಡ್ಡಿ, ಕಬ್ಬು, ಗೋವಿನ ಜೋಳ, ನಿಂಬೆ ಇಷ್ಟೆಲ್ಲಾನು ಕುರಿತು ನಮ್ಗೆ ಮಾಹಿತಿಯನ್ನು ನೀಡ್ತಾ ಇದ್ರಿ. ಈಗ ತಾವು ದನಗಳೇನಾದ್ರೂ ಸಾಕಿರಿ ಅಂದ್ರೆ ಈಗ ಜಮೀನಕ್ಕ ನಿಮ್ಗ ಗೊಬ್ಬರ ಬೇಕು ಅಂದ್ರೆ ಇದು ಎರೆಹುಳದ ಗೊಬ್ಬರ ಆಗ್ಲಿ ಅಥವಾ ಈ ದನಗಳ ಸಗಣಿ ಮತ್ತು ಮೂತ್ರವನ್ನ ಎಲ್ಲನ್ನು ಸೇರಿಸಿ ಗೊಬ್ಬರ ಮಾಡ್ತಾ ಇರ್ತಾರ. ಈ ಗೊಬ್ಬರಕ್ಕಾಗಿ ಏನಾದ್ರೂ ದನಗಳನ್ನ ಸಾಕಾಣಿಕೆ ಮಾಡಿರಿ? ಮಾಡ್ಯಾವ ಸರ್. ಏನು ಸಾಕಾಣಿಕೆ ಮಾಡಿರಿ ದನಗಳಂದ್ರೆ? ಆಕಳ, ಎಮ್ಮಿ ಸಾಕಿರೋ ಅಥವಾ ಎತ್ತುಗಳನ್ನು ಸಾಕಿರೋ? ಎರಡ್ ಎತ್ತದಾವ ಸರ, ಎರಡ್ ಆಕಳದಾವ ಸರ್. ಅವತ್ತದ ನಮ್ಗ ವ್ಯವಸಾಯಕ್ಕೆ ಎತ್ತ ಬೇಕೇ ಬೇಕಿ ಸರ. ಮತ್ತ ಆಕಳ ಎರಡ್ ಆಕಳದಾವ ಸರ. ಅವತ್ತದ ಹೆಂಡಿ ಗೊಬ್ಬರ ಎಲ್ಲ ಗಂಜಲ ಹಿಡಿದ ಭೂಮಿಗೆ ಅದನ್ನ ಹಾಕ್ತೇವೆ ಸರ್. ಈಗ ಅವನ್ನ ಹಾಕಿದಂತ ಬೆಳೆಗೆ ಮತ್ತ ಮೊದಲು ಹಾಕ್ಲಾರ್ದಂತ ಬೆಳೆಗೆ ಏನು ವ್ಯತ್ಯಾಸ ಏನಾದ್ರು ಕಂಡ್ಕೊಂಡಿರಿ? ಹೌದ್ ಸರ್, ವ್ಯತ್ಯಾಸ ಬರ್ತೈತಿ ಸರ್. ಅದು ಸಗಣಿ ಗೊಬ್ಬರ ಹಾಕಿದ್ದಕ್ಕ ಅದ್ರ ಭೂಮಿ ಬೆಳವಣಿಗೆ ಬೇರೆ ಇರ್ತದೆ ಸರ್ ಫಸಲು. ಇಳುವರಿ ಜಾಸ್ತಿ. ಹಾ ಸರ್, ಸರ್ಕಾರಿ ಗೊಬ್ಬರದ ಸ್ವಲ್ಪ ಕುಂಠಿತಾಕ ಸರ್ ಅದ್ರ. ಈಗ ಇಷ್ಟೆಲ್ಲ ನಮ್ಗ ಮಾಹಿತಿ ನೀಡಿದ್ರಿ. ಈಗ ನಮ್ಗ ಈಗಿನ ಯುವಜನತೆ ನೋಡ್ತಾ ಇರ್ತಾರೆ. ಈಗಿನ ಯುವಜನತೆ ಈಗ ನಮ್ಗ ಕೃಷಿ ಅಂದ್ರ ಬ್ಯಾಡ ಅಂತಾರ. ಯಾಕಪ್ಪ ಕೃಷಿ ಮಾಡೋದು ಬಹಳ ಕಷ್ಟಕರ ಅದ, ಆಮೇಲೆ ಕಷ್ಟಪಟ್ಟು ಬೆಳೆದಿರ್ತೀವಿ, ಒಮ್ಮೊಮ್ಮೆ ನಮ್ಮ ಕಷ್ಟಪಟ್ಟು ಬೆಳೆದಂತ ಬೆಳೆಗೆ ನಮ್ಗ ಬೆಲೆ ಸಿಗುವುದಿಲ್ಲ ಅಂತಿರ್ತಾರ. ಈಗ ಅಂತ ಯುವಕರಿಗೆ ತಾವು ಏನ್ ಹೇಳ್ತೀರಿ? ಏನಿಲ್ಲ ಸರ್, ಅಂತವ್ರಿಗೆ ನಾವು ಭೂಮಿ ಒಳಗ ಕಷ್ಟಪಟ್ಟು ದುಡಿದ್ರೆ ನಮ್ಗ ಫಸಲ ಸಿಗತ್ತ ಸರ್. ಅದ್ರದ ಒಮ್ಮೆ ಭೂಮಿ ತಾಯಿ ಒಮ್ಮೆ ಇಲ್ಲ ಒಂದು ಕೈ ಹಿಡಿಯತ್ತ ಸರ್ ಒಂದ್ ವರ್ಷಕ್ಕರೆ. ಈಗ ಯಾವ್ದಾದ್ರು ರೈತರು ತಮ್ಮ ಸಂದರ್ಶನವನ್ನ ಕೇಳಿ ನಾವು ನಿಮ್ಮ ತರ ನಾವು ಕೃಷಿಯನ್ನ ಮಾಡಬೇಕು, ನಿಮ್ಮಿಂದ ಮಾಹಿತಿ ತಗೋಬೇಕು ಅಂತಂದ್ರ ತಮ್ಮ ಮೊಬೈಲ್ ಸಂಖ್ಯೆ ಫೋನ್ ಮಾಡಿ ಒಂದಿಷ್ಟು ಏನಾದ್ರೂ ಮಾಹಿತಿ ಕೇಳ್ಕೋಬೇಕು ಅಂತಂದ್ರ ತಮ್ಮ ಮೊಬೈಲ್ ಸಂಖ್ಯೆ ತಿಳಿಸ್ತೀರಿ? 9880765690 ಸರ್. ಇನ್ನೊಮ್ಮೆ ಹೇಳ್ಬಿಡಿ. 9880765690 ಸರ್. ಒಂದ್ ವೇಳೆ ಯಾವ್ದಾದ್ರು ರೈತರು ಖುದ್ದಾಗಿ ಬಂದು ನೀವು ಬೆಳೆದಂತ ಜಮೀನನ್ನ ನಾವು ನೋಡ್ಬೇಕು, ಯಾವ ರೀತಿ ಉಳುಮೆ ಮಾಡ್ತೀರಿ, ಯಾವ ರೀತಿ ತಾವು ಒಟ್ಟಾರೆ ತಮ್ಮ ಕೃಷಿ ಪದ್ಧತಿಯನ್ನ ನೋಡಿ ತಾವು ತಮ್ಮ ಜೀವನದಲ್ಲಿ ಅಳವಡಿಸ್ಕೋಬೇಕು ಅಂತಂದ್ರೆ ತಮ್ಮ ಜಮೀನು ಎಲ್ಲಿ ಬರ್ತದ ಮತ್ತ ತಾವು ಯಾವ ಸಮಯದಲ್ಲಿ ರೈತರಿಗೆ ಬಂದ್ರೆ ಮಾಹಿತಿಯನ್ನ ನೀಡ್ಲಿಕ್ಕೆ ಲಭ್ಯವಿರ್ತೀರಿ? ನಾವು ಸರ್ 6:00 AM to 6:00 PM ತಕ ಇಲ್ಲೇ ತೋಟದಲ್ಲೇ ಇರ್ತೇವೆ ಸರ್. ಅಂದ್ರೆ ತಮ್ಮ ತೋಟ ಎಲ್ಲಿ ಬರ್ತದ, ಬರುವಕ ಮಾರ್ಗ ಹೆಂಗ ಹೇಳ್ತೀರಿ? ಬರುವ ರೋಣಿಯಾಳ ಕ್ರಾಸ್ ಇಳದಿಂದ ಸರ್. ಅಂದ್ರೆ ನೀವು ರೋಣಿಯಾಳ ಕ್ರಾಸ್ಗೆ ಬಂದು ಇಳಿದು ತಮ್ಮ ಮೊಬೈಲ್ ಫೋನ್ ಮಾಡಿದ್ರೆ ತಾವು ಹೋಗಿ ಅವರಿಗೆ ಮಾರ್ಗ ಯಾವ ರೀತಿ ಬರಬೇಕು ಅನ್ನೋದ್ರ ಬಗ್ಗೆ ಹೇಳ್ತೀರಿ. ಆನಂದ್ ಹನುಮಂತ್ ಜಾಧವ್ ಅವರೇ, ಇಷ್ಟೊತ್ತವರೆಗೆ ತಮ್ಮ ಸಮಗ್ರ ಕೃಷಿಯಲ್ಲಿ ಅಂದ್ರೆ ಉಳ್ಳಾಗಡ್ಡಿ, ಕಬ್ಬು, ಗೋವಿನ ಜೋಳ, ನಿಂಬೆ ಇಷ್ಟೆಲ್ಲಾ ಕುರಿತು ವಿವರವಾದ ಮಾಹಿತಿಯನ್ನ ನಮ್ಮ ಈ ವಿಜಯಪುರ ಆಕಾಶವಾಣಿಗೆ ನೀಡಿದ್ದಕ್ಕಾಗಿ ತುಂಬಾ ಧನ್ಯವಾದ. ನಮಸ್ಕಾರ. ನಮಸ್ಕಾರ ಸರ್. ಇದುವರೆಗೆ ಕಿಸಾನ್ವಾಣಿ ಕಾರ್ಯಕ್ರಮದಲ್ಲಿ ಬಸವನಬಾಗೇವಾಡಿ ತಾಲೂಕಿನ ರೋಣಿಹಾಳ ಗ್ರಾಮದ ಕೃಷಿ ಅನುಭವಿ ಆನಂದ್ ಹನುಮಂತ್ ಜಾಧವ್ ಅವರೊಂದಿಗೆ ಸಂದರ್ಶನ ಕೇಳಿದ್ರಿ. ಇವರನ್ನು ಸಂದರ್ಶಿಸಿದವರು ಕಿರಣ್ ಕುಮಾರ್ ಶೇಖ್ದಾರ್. ಆಹಾರ ಸುರಕ್ಷತಾ ಮತ್ತು ಗುಣಮಟ್ಟದ ಪ್ರಾಧಿಕಾರ ಕಾಯ್ದೆಯು 2011 ಜಾರಿಗೆ ಬಂದಿದೆ. ಈ ಕಾಯ್ದೆಯ ಪ್ರಕಾರ 2 ತರಹದ ಪರವಾನಗಿಗಳಿದ್ದು ವರ್ಷದಲ್ಲಿ 12 ಲಕ್ಷಕ್ಕಿಂತ ಕಡಿಮೆ ವ್ಯಾಪಾರ ಮಾಡುವವರು ₹100 ನೋಂದಣಿ ಪಡೆಯಬೇಕು. 12 ಲಕ್ಷಕ್ಕಿಂತ ಹೆಚ್ಚು ಮತ್ತು 20 ಕೋಟಿಗಿಂತ ಕಡಿಮೆ ವ್ಯಾಪಾರ ಮಾಡುವವರು ₹2,000 to ₹5,000 ಪಾವತಿಸಿ ಪರವಾನಗಿ ಪಡೆಯಬೇಕು. ವಾರ್ಷಿಕ 20 ಕೋಟಿಗಿಂತ ಅಧಿಕ ಅಥವಾ ಆಮದು ಮತ್ತು ರಫ್ತುದಾರರು ಹಾಗೂ ಹೊರ ರಾಜ್ಯಗಳಿಗೆ ವ್ಯಾಪಾರ ಮಾಡುವವರು ₹7,500 ಪಾವತಿಸಿ ಕೇಂದ್ರದಿಂದ ಪರವಾನಗಿ ಪಡೆಯಬಹುದು. ಹೆಚ್ಚಿನ ಮಾಹಿತಿಗಾಗಿ ಜಿಲ್ಲಾ ಅಂಕಿತ ಅಧಿಕಾರಿ ಅಥವಾ ತಾಲೂಕು ಆಹಾರ ಸುರಕ್ಷತಾ ಅಧಿಕಾರಿಗಳನ್ನು ಸಂಪರ್ಕಿಸಿ. ಪ್ರಿಯ ಉದ್ಯೋಗಾಕಾಂಕ್ಷಿಗಳೇ, ವಿಜಯಪುರದಲ್ಲಿ ಬೃಹತ್ ಉದ್ಯೋಗ ಮೇಳ ದಿನಾಂಕ 4/3/2022 ಮುಂಜಾನೆ 9:30 SSLC, PUC, ITI ಡಿಪ್ಲೊಮಾ ಪದವಿ ವಿಶೇಷ ಚೇತನರಿಗೆ ಅಪೂರ್ವ ಅವಕಾಶಗಳು. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 8095582108. ಬನ್ನಿ ನೇರವಾಗಿ ಉದ್ಯೋಗ ಮೇಳದಲ್ಲಿ ಭಾಗವಹಿಸಿ ತಮ್ಮ ಇಚ್ಛೆಯ ಉದ್ಯೋಗವನ್ನು ಪಡೆಯಿರಿ. ಗಮನಿಸಿ, ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯತ್ ಹಾಗೂ ಕೌಶಲಾಭಿವೃದ್ಧಿ ಉದ್ಯಮಶೀಲತೆ ಮತ್ತು ಜೀವನೋಪಾಯ ಇಲಾಖೆ ವಿಜಯಪುರ ಇವರ ಸಹಯೋಗದಲ್ಲಿ ಬೃಹತ್ ಉದ್ಯೋಗ ಮೇಳ ದಿನಾಂಕ 4/3/2022. ಸ್ಥಳ ಕಂದಗಲ ಶ್ರೀ ಹನುಮಂತರಾಯ ರಂಗಮಂದಿರ, ವಿಜಯಪುರ.

ಆಕಾಶವಾಣಿ ವಿಜಯಪುರ ಕೇಂದ್ರದಿಂದ ಜನಪದ ಸಂಗೀತ ಕಾರ್ಯಕ್ರಮದಲ್ಲಿ ಚಿದಾನಂದ್ ಕಣ್ಣೊಳ್ಳಿ ಮತ್ತು ತಂಡದವರಿಂದ ಭಜನಾ ಪದಗಳನ್ನು ಕೇಳ್ತಾ ಇದ್ದೀರಿ. ಯಾಕ ಚಿಂತೆ ಮಾಡತೀರಿ ಎಲೆ ಮನವೇ ನಿನಗ, ಯಾತರ ಸುಖವಿಲ್ಲ ಎಲೆ ಮನವೇ, ಯಾತರ ಸುಖವಿಲ್ಲ ಎಲೆ ಮನವೇ. ಎಲೆ ಮನವೆ ಎಲೆ ಮನವೆ ಎಲೆ ಮನವೆ ಕಳ್ಳತನ ಮಾಡಬಾರದು ಎಲೆ ಮನವೇ ನೀನು, ಸುಳ್ಳತನ ಹೇಳಬಾರದು ಎಲೆ ಮನವೇ ನೀನು, ಬಲ್ಲಂತ ಜ್ಞಾನಿಗಳು ಬಂದಷ್ಟು ಹೇಳಿದ್ದಾರೆ, ಬಲ್ಲಂತ ಜ್ಞಾನಿಗಳು ಬಂದಷ್ಟು ಹೇಳಿದ್ದಾರೆ, ಅಲ್ಲಂತೂ ಅನ ಬರದು ಎಲೆ ಮನವೇ ನೀನು, ಅಲ್ಲಂತೂ ಅನಬಾರದು ಎಲೆ ಮನವೇ. ಯಾರಿಗೆ ಯಾರಿಲ್ಲ ಎಲೆ ಮನವೇ ಇದು, ಮೂರ ದಿನದ ಸಂತಿ ಎಲೆ ಮನವೇ, ಪರಗಿ ಬರಬೇಕು ಎಲೆ ಮನವೇ. ಆಸೆ ಅಳಿಯಬೇಕು ಎಲೆ ಮನವೇ ಇದು, ಹೆಸಿಕೆ ಸಂಸಾರ ಎಲೆ ಮನವೇ, ಆಸೆ ಅಳಿಯಬೇಕು ಎಲೆ ಮನವೇ ಇದು, ಹೆಸಿಕೆ ಸಂಸಾರ ಎಲೆ ಮನವೇ. ದೇಶದೊಳಗ ನಮ್ಮ ಗುಡ್ಡದ ಮಾಂತನ, ದೇಶದೊಳಗ ನಮ್ಮ ಗುಡ್ಡದ ಮಾಂತನ, ದೇಶದೊಳಗ ನಮ್ಮ ಗುಡ್ಡದ ಮಾಂತನ, ದಾಸವ ಮರಿಬೇಡ ಎಲೆ ಮನವೇ, ದಾಸವ ಮರಿಬೇಡ ಎಲೆ ಮನವೇ. ಎಲೆ ಮನವೇ ಎಲೆ ಮನವೇ ಎಲೆ ಮನವೇ ಎಲೆ ಮನವೇ.